ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಹಾಗಾಗಿ ಕೆಲಸ ಬಿಟ್ಟು ಕೃಷಿ ಬಗ್ಗೆ ಬಂದಿದ್ದೀವಿ ತೋಟದಕ್ಕೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರಿ, ಅಲ್ಲಿ ಅನುಭವಗಳು ಹೇಗಿತ್ತು? ತುಂಬ ಕಷ್ಟನೇ ಇತ್ತು. ಅಲ್ಲಿ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಬೇಕು, ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಬೇಕು, ಅವರು ಕೊಡುವಂಥ ಸಮಯದಲ್ಲಿ ಅವ್ರು ರೀಚ್ ಮಾಡಬೇಕು ನಾವು, ಅವೆಲ್ಲ ತುಂಬ ರಿಸ್ಕ್ ಇತ್ತು. ಮತ್ತು ಅಲ್ಲಿ ಯಾರಿಗೂ ನಮಗೆ ಅಷ್ಟು ಅಕಮಡೇಷನ್ ಆಗಲಿ ಪ್ರತಿಯೊಂದು ಒಂದು ವ್ಯವಸ್ಥೆ ಆದಂಥದ್ದು ಏನೂ ಇರೋಲ್ಲ, ನಾವೇ ಹೋಗಿ ಎಲ್ಲ ಮಾಡ್ಕೊಬೇಕು. ಅದನ್ನೆಲ್ಲ ಹೋಲಿಸಿದಾಗ ನಮ್ಮ ಜಮೀನು ಇರುವಾಗ ಯಾಕೆ ಸುಮ್ಮನೆ ಜಮೀನನ್ನು ಬಿಡಬೇಕು ಅನ್ನೋದಕ್ಕೋಸ್ಕರ ಬೆಂಗಳೂರನ್ನ ಬಿಟ್ಟು ಜಮೀನನ್ನು ಮಾಡಬೇಕು ಅಂತ ಬಂದಿದ್ದೆ. ಕೃಷಿ ಕೆಲಸಗಳ ಬಗ್ಗೆ ಮೊದಲಿಂದಲೂ ಅನುಭವ ಇತ್ತಾ ಹೇಗೆ? ನಾವು ಅಂದರೆ ಓದಿದ್ದೆಲ್ಲ ಇಲ್ಲೇ ಊರಲ್ಲೇ, ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದಿದ್ದು, ಹಾಗಾಗಿ ನಮ್ಮ ತಂದೆಯವರು ಮಾಡೋಂಥದ್ದನ್ನೆಲ್ಲ ನೋಡ್ತಾ ಇದ್ವಿ. ಅವ್ರ ಜೊತೆ ನಾವು ಹೋಗ್ತಾ ಇದ್ವಿ ತೋಟಕ್ಕೆ. ನಾವು ಕೆಲಸ ಮಾಡ್ತಾ ಇರಲಿಲ್ಲ ಅವಾಗ ಶಾಲೆಗೆ ಹೋಗ್ಬೇಕಾದ್ರೆಲ್ಲ, ಆ ನಂತರ ಅವ್ರ ತವ್ರು ನೋಡ್ತಾ ಇದ್ವಿ ಕೆಲಸ, ಅವ್ರು ನೋಡ್ತಾ ನೋಡ್ತಾ ಅನುಭವ ಸ್ವಲ್ಪ ಬಂದಿದೆ. ತೋಟ ಎಷ್ಟು ಎಕರೆ ಇದೆ? ನಮಗೊಂದು 10 ಎಕರೆ ತೋಟ ಇದೆ, 1 ಎಕರೆ ಗದ್ದೆ ಇದೆ. ತೋಟ 10 ಎಕರೆ ಕೂಡ ಮಾಡ್ಕೊಂಡಿದ್ರಿ? 10 ಎಕರೆ ತೋಟ ಮಾಡಿದ್ವಿ. ತೋಟದಲ್ಲಿ ಮೆಣಸು, ಕಾಫಿ, ಹಲಸು, ಮಾವು ಈ ತರ ಅಂತದ್ದಿದೆ. ಕಾಫಿ ಯಾವ ತಳಿ ಹಾಕೊಂಡಿದ್ರಿ? ಕಾಫಿ ನಮ್ದೆಲ್ಲ ತುಂಬ ಹಳೆ ತಳಿ, ಒಂದು 30-35 ವರ್ಷ ಹಳೆ ತಳಿಗಳು. ಈಗಿನ ಹೊಸ ತಳಿಗಳನ್ನ ಸ್ವಲ್ಪ ರೀಪ್ಲಾಂಟ್ ಮಾಡಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ, ಹೇಮಾವತಿ ಹಾಕಿದ್ದೀನಿ. ಈಗ ಹೊಸದಾಗಿ ರೀಪ್ಲಾಂಟ್ ಮಾಡಿರೋಂಥದ್ರಲ್ಲಿ ಚಂದ್ರಗಿರಿ ಮತ್ತು F1 ಅನ್ನೋ ತಳಿನ ಹಾಕಿದ್ದೀನಿ. ಹಳೆ ತಳಿ ಯಾವ್ದು ಹಾಕೊಂಡಿದ್ರಿ? ಹಸಿರು ಕುಡಿ 9, ಹಸಿರು ಕುಡಿ 6, ಇವೆರಡು ತಳಿನೂ ಇದೆ. ಅದರಲ್ಲಿ ತುಂಬ ಕೆಲಸ ಜಾಸ್ತಿ, ಕಸಿ ತೆಗೆಯುವಂಥದ್ದು, ಜಿಗ್ರು ತುಂಬಾ ಕೆಲಸ, ಮೇಲೆ ಬೋರರ್ ಜಾಸ್ತಿ, ಮಳೆ ವ್ಯತ್ಯಾಸ ಆದಾಗ ಬೋರರ್ ಜಾಸ್ತಿ ಆಗ್ತದೆ. ಹಾಗಾಗಿ ನಮ್ಮ ಹಳೆ ತಳಿನ ಈಗ ಈ ಕಡ್ದು ತೆಗೆದು ಮಾಡೋದಕ್ಕೂ ಕಷ್ಟ ಇದೆ, ಹೊಸದಾಗಿ ಮಾಡೋದಕ್ಕೂ ಕಷ್ಟ ಇದೆ. ಹಾಗಾಗಿ ಈಗ ಅದನ್ನೇ ಉಳಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಎಕರೆನೆ ರಿಮೂವ್ ಮಾಡಿಕೊಂಡು ಹೊಸ ತಳಿ ಹಾಕೊಂಡು ಉತ್ತಮವಾದ ಒಂದು ಇಳುವರಿ ತೆಗಿಬೇಕು ಅನ್ನೋ ಮಾಡಿಕೊಂಡು ಬರ್ತಾ ಇದ್ದೀನಿ. ಕಾಫಿ ಇಳುವರಿ ಹೇಗಿದೆ? ನಮ್ಮ ಹಳೆ ತಳಿಯಲ್ಲಿ ಅವರೇಜ್ ಒಂದು 14-15 ಮೂಟೆ ಎಕರೆಗೆ ಬರ್ತಾ ಇದೆ ಹಳೆ ತಳಿ. ಆದ್ರಿಂದ ಅದಕ್ಕೆ ತುಂಬಾ ಲೀಫ್ ಫ್ರೆಶ್ ಜಾಸ್ತಿ ಬರ್ತದೆ. ಸ್ವಲ್ಪ ಮಳೆ ಜಾಸ್ತಿ ಆದರೂ ಲೀಫ್ ಫ್ರೆಶ್ ಆಗುತ್ತೆ, ಕೊಳೆ ರೋಗ ಬರುತ್ತೆ. ಹಾಗಾಗಿ ನಾವು ಅದನ್ನ ಚೇಂಜ್ ಮಾಡಿ ಇದ್ದಿದ್ರಲ್ಲಿ ಪರವಾಗಿಲ್ಲ, 14-15 ಮೂಟೆ ಪಾರ್ಶ್ಮೆಂಟ್ ಬರ್ತಾ ಇದೆ, ಒಂದು 2-3 ಚೀಲ ಚರಿ ಬರ್ತಾ ಇದೆ ಎಕರೆಗೆ. ಏನೇನು ಕೆಲಸ ಮಾಡ್ತಾರೆ ಕಾಫಿಗೆ ವರ್ಷ ಪೂರ್ತಿ? ವರ್ಷ ಪೂರ್ತಿ ಸರ್ ಸ್ಟಾರ್ಟಿಂಗ್ ಇಂದ ಹಿಡಿದು ಕಸಿ, ಚಿಗುರು, 2 ರೌಂಡ್ ಚಿಗುರು ಮಾಡ್ತೀವಿ, ಮರಗಸಿ, ಆಮೇಲೆ ಲಿಂಡನ್ ಹಚ್ಚೋದು, 3 ರೌಂಡ್ ಸ್ಪ್ರೇ ಮಾಡ್ತೀವಿ, 3 ರೌಂಡ್ ಗೊಬ್ಬರ ಹಾಕ್ತೀವಿ ಕಳೆ ತೆಗೆಯುವಂಥದ್ದು, ಮತ್ತೆ ಅದರಲ್ಲಿ ಪಾಚಿ ಬರುತ್ತೆ, ಪಾಚಿ ತೆಗೆಯುವಂಥದ್ದನ್ನೆಲ್ಲ ಇರುತ್ತೆ. ಇಷ್ಟೊಂದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿದ್ರೆ ಏನೇನು ಕೆಲಸವನ್ನು ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು? ಒಳ್ಳೆ ಇಳುವರಿ ತೆಗಿಬೇಕು ಅಂದರೆ ಫಸ್ಟ್ ನಾವು ಗಿಡನ ಮೇಂಟೈನ್ ಮಾಡೋವಂಥದ್ದು, ಗಿಡನ ಕಸಿ ಹೇಗೆ ಮಾಡಬೇಕು, ಒಳ್ಳೆ ರೆಕ್ಕೆನ ಯಾವ್ದು ಬಿಡೋವಂಥದ್ದು, ಮತ್ತು ಅದ್ರ ನಂತರ ಚಿಗುರು ಬಂದಾಗ ಚಿಗುರಲ್ಲಿ ನೆಕ್ಸ್ಟ್ ಫಸ್ಲಿಗೆ ಯಾವ್ದು ಬೇಕು, 2 ಎಲೆ ಚಿಗುರು ಇಂಥದನ್ನೆಲ್ಲ ತೆಗೆದು ಒಳ್ಳೆ ನೆಕ್ಸ್ಟಿನ ಮುಂದಿನ ಫಸ್ಲು ಚೆನ್ನಾಗಂಥದ್ದನ್ನ ರೆಕ್ಕೆಗಳನ್ನ ಬಿಟ್ಕೊಬೇಕು. ಗಿಡ ಸೋಲ್ದಿರೋ ರೀತಿ ಅದಕ್ಕೆ ಆಹಾರ ಕೊಡಬೇಕು, ದೆನೆನ ಗೊಬ್ಬರ ಹಾಕಬೇಕು, ಆಮೇಲೆ ಮಿಕ್ಸರ್ ಗೊಬ್ಬರನೇ ಸ್ಟೆಪ್ ಬೈ ಸ್ಟೆಪ್ ಒಂದು 3 ರೌಂಡು. ಫಸಲು ಜಾಸ್ತಿ ಇದ್ದಾಗ ಗೊಬ್ಬರವನ್ನು ಜಾಸ್ತಿ ಕೊಡಬೇಕು, ಫಸಲು ಮೀಡಿಯಂ ಇದ್ದಾಗ ಒಂದು ಅವರೇಜ್ ಗೊಬ್ಬರವನ್ನು ಹಾಕ್ಕೊಂಡು ಗಿಡ ಸೋಲ್ದೇ ಇರೋ ರೀತಿ ನೋಡ್ಕೊಂಡು ಹೋದಾಗ ನಮಗೆ ವರ್ಷ ವರ್ಷ ಅವರೇಜ್ ಬರ್ತಾ ಹೋಗ್ತದೆ. ಗಿಡ ಸೋಲೋದಿಲ್ಲ, ಗಿಡನು ತುಂಬ ಟ್ರೆಸ್ ಆಗಲ್ಲ, ಹಾಗಾಗಿ ಗಿಡ ಸೋಲ್ದೇ ಇರೋ ನೋಡ್ಕೊಂಡು ಅದನ್ನು ಮಾಡ್ಕೊಂಡು ಹೋದಾಗ ಗಿಡ ಉತ್ತಮವಾದ ಇಳುವರಿಯನ್ನು ಕೊಡುತ್ತದೆ. ಈಗ ಒಂದು ಫಸಲನ್ನು ಆಧರಿಸಿ ಗೊಬ್ಬರವನ್ನು ಕೊಡಬೇಕು ಅಂತೇಳಿ ಹೇಳಿದ್ರಿ, ಹೇಗೆ ಗೊತ್ತಾಗುತ್ತೆ ಅದು ನಿಮ್ಗೆ ಇಷ್ಟು ಫಸಲಿದೆ ಇಷ್ಟು ನಾನು ಈ ಸರಿ ಗೊಬ್ಬರ ಕೊಡಬೇಕು ಅಂತೇಳಿ? ನಾವು ತೋಟದೊಳಗಡೆ ಎಲ್ಲ ಓಡಾಡಿದಾಗ ಕಾಫಿ ಹೇಗಿದೆ ಅಂತ ನೋಡ್ತೀವಿ. ಈಗ ಹೂ ಹೇಗಾಗಿದೆ, ಫಸ್ಟ್ ಹೂ ಆಗಿದ್ದೆಲ್ಲ ನಮ್ಗೆ ಫಸ್ಲು ಆಗಲ್ಲ, ಹೂ ಆಗಿದ್ದೆಲ್ಲ ಸ್ವಲ್ಪ ಉದುರುತ್ತೆ. ಈ ಮಳೆ ವ್ಯತ್ಯಾಸ ಆದಾಗ, ಮಳೆ ಜಾಸ್ತಿ ಆದಾಗ ಕೊಳೆ ರೋಗ ಬರುತ್ತೆ, ಕೊಳೆ ರೋಗ ಬಂದಾಗ ಏನಾಗುತ್ತೆ ಅದು ಹೀಚ್ಗಳೆಲ್ಲ ಉದುರುತ್ತೆ. ಅದನ್ನೆಲ್ಲ ನಾವು ಹೀಚ್ ಉದುರದಿದ್ದಂಗೆ ಫಸ್ಟೇ ನಾವು ಮಳೆಗಿಂತ ಮುಂಚೆ ಮೈಲ್ತುತ್ತು ಸುಣ್ಣ ಸ್ಪ್ರೇ ಮಾಡಿಕೊಂಡು ಕೊಳೆ ರೋಗ ಬರದೇ ಇರೋ ಹಂಗೆ ತಡೆಗಟ್ಟಾಗ, ಆಮೇಲೆ ಗೊಬ್ಬರನೂ ಅಷ್ಟೇ. ಗೊಬ್ಬರ ನಮ್ಮ ತೋಟದೊಳಗಡೆ ಎಲ್ಲ ಓಡಾಡಬೇಕಾದ್ರೆ ಈ ಪಟ್ಟೆಯಲ್ಲಿ ಚೆನ್ನಾಗಿದೆಯಾ ಗೊಬ್ಬರ, ಈ ಪಟ್ಟೆಯಲ್ಲಿ ಚೆನ್ನಾಗಿದೆ ಕಾಫಿ, ಚೆನ್ನಾಗಿ ಹೀಲ್ಡಿಂಗ್ ಬರುತ್ತೆ ಈ ಪಟ್ಟೆಯಲ್ಲಿ ಚೆನ್ನಾಗಿದೆ ಕಾಫಿ ಅನ್ನೋದನ್ನ, ಅವಾಗ ನಾವು ಸ್ವಲ್ಪ ಗೊಬ್ಬರ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆದಷ್ಟು ಗೌರ್ಮೆಂಟ್ ಗೊಬ್ಬರನೇ ತುಂಬಾ ಹಾಕಿ ಅಂತ ಹೇಳೋದಿಲ್ಲ, ಗೌರ್ಮೆಂಟ್ ಗೊಬ್ಬರನೂ ಬೇಕು ಸಾವಯವ ಗೊಬ್ಬರನೂ ಬೇಕು. ಈಗ ಸಾವಯವ ಗೊಬ್ಬರ ನೀಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಒದಗಿಸ್ತಾ ಇದ್ದೀನಿ ಅಂತ ಹೇಳಿ, ಯಾವ ಸಂದರ್ಭದಲ್ಲಿ ಕೊಡ್ತೀರಾ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ, ಹೇಗೆ ಕೊಡೋಂಥದ್ದು ಹೆಚ್ಚು ಉಪಯುಕ್ತ? ಕೊಟ್ಟಿಗೆ ಗೊಬ್ಬರವನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೇವೆ. ಒಂದು ಗಿಡಕ್ಕೆ ಜಾಸ್ತಿ ಎಲ್ಲರೂ ಒಂದು 4 kg 5 kg ಅಷ್ಟು ಪ್ರಮಾಣವನ್ನು ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೇವೆ. ಆಮೇಲೆ ಸಣ್ಣ ಗಿಡ 1 ವರ್ಷದ 2 ವರ್ಷದ ಗಿಡಕ್ಕೆ ಜೀವಾಮೃತವನ್ನು ಮಾಡಾಕ್ತೀವಿ. ಜೀವಾಮೃತ ಅಂದರೆ ವರ್ಷದಲ್ಲಿ 1-2 ಸಲ 3 ಸಲ ಜೀವಾಮೃತವನ್ನು ಕೊಡ್ತೇವೆ. ಯಾಕಂದರೆ ನಮ್ಮಲ್ಲಿ ಇರೋದೇ ಹಸುವಿಗೆ, ಒಂದು ಹಸು ಇದೆ, ಒಂದು ಕರು ಇದೆ, ಅದರಲ್ಲಿ ಬಂದಂತಹ ಸಗಣಿನ ನಾವು ಜೀವಾಮೃತಕ್ಕೆ ಉಪಯೋಗಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕೋಂತಾ ಬರ್ತಾ ಇದ್ದೀವಿ. ಅದು ಮತ್ತೆ ಮೆಣಸು ಬೀಳಿಗೆ, ಮೆಣಸಿಗೂ ಸಮೇತ ಜೀವಾಮೃತ ಮಾಡಿ ಹಾಕ್ತೀವಿ. ನಮ್ದು ತುಂಬ ಮೆಣಸು ಇದ್ದಿದ್ದೆಲ್ಲ ಹೋಯ್ತು, ಒಂದು ಟೈಮಲ್ಲಿ ತುಂಬ ಬರಗಾಲ ಬಂದಾಗ ಹೋಯ್ತು ಫುಲ್ ಮೆಣಸೆಲ್ಲ. ನಮ್ಮಲ್ಲಿ ಸ್ವಲ್ಪ ಡ್ರೈ ಲ್ಯಾಂಡ್ ನಮ್ದು, ಹಾಗಾಗಿ ಇವಾಗ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿಕೊಂಡು ಸೊಸತಲ್ಲಿ ಬೀಳ್ಗಳನ್ನ ಹಾಕೊಂಡು ಇವಾಗ ಸ್ವಲ್ಪ ಮೇಲ್ ಬರ್ತಾ ಇದೆ. ಕೊಟ್ಟಿಗೆ ಗೊಬ್ಬರ ಎಲ್ಲಿ ಸಿಕ್ಕುತ್ತೆ ನಿಮ್ಗೆ? ಕೊಟ್ಟಿಗೆ ಗೊಬ್ಬರ ನಮ್ದೇ ಒಂದು 2 ಟ್ರ್ಯಾಕ್ಟರಿಯಷ್ಟು ಮಾಡ್ಕೊಳ್ತೀವಿ, ಹೊರಗಡೆಯಿಂದ 1-2 ಟ್ರ್ಯಾಕ್ಟರಿಯಷ್ಟು ತಗೊಳ್ತೀವಿ. ಒಂದೇ ವರ್ಷ ಎಲ್ಲದಕ್ಕೂ ಹಾಕಲ್ಲ, ಒಂದೊಂದು ವರ್ಷ ಒಂದೊಂದು ಪಟ್ಟೆಗೆ ಈ ತರ ಹಾಕೊಂತ ಹೋಗ್ತೀವಿ. ಒಂದೇ ವರ್ಷ ಹಾಕಿದಾಗ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ದುಬಾರಿ ಆಗಿದೆ, ಹಾಗಾಗಿ ದನ ಯಾರು ಸಾಕರ್ ಇಲ್ದಲೇ ಕೊಟ್ಟಿಗೆ ಗೊಬ್ಬರ ತುಂಬಾ ದುಬಾರಿ ಆಗಿದೆ. ಹೊರಗಡೆಯಿಂದ ನಾವು ತರಂತದ್ದು ಆ ಗೊಬ್ಬರದಲ್ಲಿ ಒಂದು ಟ್ಯಾಕ್ಟ್ರಿ ಇಲ್ಲಿ ಅಂದ್ರೆ ಒಂದು 1/2 ಟ್ಯಾಕ್ಟ್ರಿ ಗೊಬ್ಬರ ಇರುತ್ತೆ, ಇನ್ನು 1/2 ಟ್ಯಾಕ್ಟ್ರಿ ಕಸ ಕಡ್ಡಿ, ಕಸ ಅಂದ್ರೆ ಈ ಮಣ್ಣು ಮಿಕ್ಸ್ ಇರೋ ಅಂತದ್ದು ಬರುತ್ತೆ. ಹಾಗಾಗಿ ಆದಷ್ಟು ಮನೆಯದೇ ಮಾಡ್ಕೊಂತೀವಿ. ಇನ್ನೊಂದು 2 ಟ್ಯಾಕ್ಟ್ರಿ ಬೇರೆ ಉತ್ತಮವಾಗಿ ಎಲ್ಲಿ ಚೆನ್ನಾಗಿರುತ್ತೆ ನೋಡಿ ಅಲ್ಲಿಂದ ತಗೊಂಡ್ಬರ್ತೀವಿ. ಒಟ್ಟಿಗೆ ಈ ಕೊಟ್ಟಿಗೆ ಗೊಬ್ಬರ ಅನ್ನುವಂಥದ್ದನ್ನ ಪ್ರತಿ ವರ್ಷನೂ ಕೂಡ ನೀಡ್ತಾ ಇರ್ತೀರಿ ಒಂದೊಂದು ಪಟ್ಟೆಗೆ? ಹಾ, ಒಂದೊಂದು ವರ್ಷ ಒಂದೊಂದು ಪಟ್ಟೆಗೆ. ಎಷ್ಟಿದೆ ಅಷ್ಟು ನಮ್ಮಲ್ಲಿ ಆಗಿರುವಂತ ಒಂದು 2 ಟ್ಯಾಕ್ಟ್ರಿ ಆಗಿದ್ರೆ ಮೆಣಸಿಗೆ 2 ವರ್ಷಕ್ಕೊಂದ್ಸಲ ಹಾಕ್ತಿವಿ. ಕಾಫಿ ತೋಟಕ್ಕೆ ಅದು ಪಟ್ಟೆಗೆ ಈ ತರ ನಾವು ಡಿವೈಡ್ ಮಾಡ್ಕೊಂಡು ಹಾಕೊಂಡ್ ಹೋಗ್ತಿವಿ. ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಏನ್ ಕೆಲಸ ಇರುತ್ತೆ ಜಾಸ್ತಿ ಮಳೆ ಹಿಡಿದಂತ ಸಂದರ್ಭದಲ್ಲಿ? ತುಂಬಾ ಮಳೆ ಹಿಡಿದಂತ ಸಂದರ್ಭದಲ್ಲಿ ಪಾಚಿ ಬಂದಿದೆ, ಪಾಚಿ ತೆಗಿಯೋದು ಬಿಟ್ರೆ ಗಿಡದಲ್ಲಿ ಅಂತದೇನು ಕೆಲಸ ಇರೋದಿಲ್ಲ. ಪಾಚಿಯನ್ನ ಹೇಗೆ ತೆಗಿಯುವಂತದ್ದು? ಪಾಚಿಯನ್ನ ನಾವು ಕೈಯಲ್ಲಿ ತೆಗಿಯಕ್ಕೆ ಅವ್ರು ತುಂಬಾ ರಿಸ್ಕ್ ಆಗುತ್ತೆ. PVC ಪೈಪಿನ ಪೀಸ್ಗಳು ಬರುತ್ತೆ, ಆ ಪೀಸ್ಗಳನ್ನ ಕಟ್ ಮಾಡಿ ಕೊಡ್ತೀವಿ. ಅವ್ರ ಏನ್ ಮಾಡ್ತಾರೆ, ಪಾಚಿಗಳನ್ನ ಬಿಡಿಸ್ಕೊಂತ ಹೋಗ್ತಾರೆ. ಈ ಚಿಗುರು ಬರೋಂತ ಜಾಗನ ಪಾಚಿನೇ ಎಲ್ಲ ಆವರಿಸ್ಕೊಂಡ್ರೆ ಅದರಲ್ಲಿ ಚಿಗುರು ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಪಾಚಿಯನ್ನೆಲ್ಲ ತೆಗ್ದಾಗ ಅಲ್ಲಿ ಚಿಗುರು ಚೆನ್ನಾಗಿ ಬರ್ತದೆ. ಆಮೇಲೆ ಇನ್ನೊಂದು ಬೋರರ್ ಹುಳು ಇದೆಯಲ್ಲ, ಬೋರರ್ ಹುಳು ಆ ಪಾಚಿ ಬೇಸಿಗೆಯಲ್ಲಿ ಒಣಗಿದಾಗ ಆ ಪಾಚಿಯಲ್ಲಿ ಕೂತು ಮೊಟ್ಟೆ ಇಕ್ಕಿ ಅದು ಬೋರರ್ ತೂತ ಕೊರೆದು ಗಿಡಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅದನ್ನ ದಿಂಡನ್ನೆಲ್ಲ ಕ್ಲೀನ್ ಆಗಿ ಪಾಚಿನೆಲ್ಲ ತೆಗ್ಸಿ ಆ ಹೆರ್ಕನ್ನೆಲ್ಲ ತೆಗ್ಸಿರ್ತೀವಿ. ಆ ಹೆರ್ಕನ್ ತೆಗ್ಸಿ ಅದಕ್ಕೆ ಲಿಂಡಾನ್ ಮಾಡಿದಾಗ ಅದರಲ್ಲಿ ಉಳಿಯೋದಿಲ್ಲ, ಮೊಟ್ಟೆ ಇಡೋಕೆ ಜಾಗ ಸಿಗೋದಿಲ್ಲ, ಸ್ಮೂತ್ ಇರುತ್ತೆ ದಿಂಡು, ಹಾಗಾಗಿ ಸ್ವಲ್ಪ ಬೋರರ್ ಕಡಿಮೆ ಆಗ್ತದೆ. ಪಾಚಿ ಆಗಾಗಲೇ ತೆಗಿಯುವಂಥದ್ದು ಒಳ್ಳೇದು ಅಂತೀರಿ? ವರ್ಷಕ್ಕೊಂದ್ಸಲ ತೆಗೆದ್ರೆ ಒಳ್ಳೇದು, ಅದೇ ಮಳೆಗಾಲದಲ್ಲಿ ಆಗ್ಲೇ ತೆಗೆದ್ಬಿಟ್ರೆ ಒಳ್ಳೇದು. ಮಳೆಗಾಲದಲ್ಲಿ ತೆಗೆದ್ರೆ ಅದು ಸ್ಮೂತ್ ಇರುತ್ತೆ, ನೀರಿನ ಅಂಶ ಇರುತ್ತೆ, ಹಾಗಾಗಿ ಸ್ಮೂತ್ ಇರುತ್ತೆ. ಒಣಗಿದ ನಂತರ ಆದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತದು, ಅಂಟಿರುತ್ತೆ, ಅವಾಗ ಏನಾಗುತ್ತದೆ ತೆಗಿಯೋದಕ್ಕೆ ಸಮಸ್ಯೆ ಆಗುತ್ತೆ. ಈ ಪಾಚಿಯನ್ನ ಬಿಟ್ಟು ಈ ಅತಿಯಾಗಿ ಮಳೆ ಹಿಡಿದಂತ ಸಂದರ್ಭದಲ್ಲಿ ಬೇರೆ ಇನ್ನೇನು ನಿರ್ವಹಣಾ ಕ್ರಮಗಳಿರುತ್ತೆ? ಈ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಹೇಗೆ? ಮಳೆಗಾಲದಲ್ಲಿ ಸ್ವಲ್ಪ ಜನನೂ ಬರೋದಿಲ್ಲ, ಹೊರಗಡೆಯಿಂದ ಬರೋಂಥರೋ ನಮ್ಮಲ್ಲಿರೋ ಅಂಥರೋ, ಮಳೆ ಬಂದಾಗ ಗಾಳಿ ಇವೆಲ್ಲ ಇರ್ತದೆ. ಹಾಗಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ತೋಟಕ್ಕೆ ಬೇಡ ಅಂತಾನೆ ಹೇಳ್ತೀವಿ. ಈಗ ನಾವು ತೋಟದೊಳಗಡೆ ಹೋಗ್ಬೇಕಾದ್ರೆ ತುಂಬಾ ಗಾಳಿ ಇರುತ್ತೆ, ಮರ ಬೀಳೋದು, ಕೊನೆ ಬೀಳೋಂಥದ್ದು ಈಗೆಲ್ಲ ಇರ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಕೆಲಸವನ್ನು ಕಡಿಮೆ ಮಾಡಿರ್ತೀವಿ. ಈ ಕೃಷಿ ಕಾರ್ಮಿಕರ ಕೊರತೆ ಕಾಫಿ ತೋಟಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ, ಹಾಗಾಗಿ ಯಾವ ಕೆಲಸವನ್ನು ಕೂಡ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದಿದೆ. ತಮಗೆ ಹೇಗೆ ಇದರ ಒಂದು ಸಮಸ್ಯೆ? ನನಗೆ ಅಷ್ಟಾಗಿ ಸಮಸ್ಯೆ ಇಲ್ಲ, ನಮ್ಮ ಮನೆಯಲ್ಲಿ ಕಾರ್ಮಿಕರಿಗೆ ಒಂದೋಸ್ಕರ ಒಂದು ಮನೆಗಳನ್ನ ಕಟ್ಟಿದ್ದೀನಿ, ಹಾಗಾಗಿ ಕಾರ್ಮಿಕರು ನಮ್ಗೆ ಎಷ್ಟು ಬೇಕೋ ಅಷ್ಟಿದ್ದಾರೆ. ಆದರೆ ನಮ್ಮ ಹೊರಗಡೆ ಎಲ್ಲ ತುಂಬಾ ಕಷ್ಟ ಆಗ್ತದೆ. ಈಗ ಕೂಲಿ ಕಾರ್ಮಿಕರು ಕೂಲಿ ತಗೊಳ್ತಿದ್ದಾರೆ, ಅದಕ್ಕೆ ತಕ್ಕನಾಗಿ ಕೆಲಸವನ್ನು ಮಾಡೋಂಥದ್ದು, ಬೆಳಗ್ಗೆ ಒಂದು ಟೈಮಿಂಗ್ಸ್ ಇರೋದಿಲ್ಲ, ಬೆಳಗ್ಗೆ ಯಾವುದೋ ಸಮಯಕ್ಕೆ ಬರ್ತಾರೆ, 9:30 ಆಗಿರುತ್ತೆ, ಮಧ್ಯಾಹ್ನ 1 ಗಂಟೆಗೆ ಹೋಗ್ತಾರೆ. ಆಮೇಲೆ ಏನಾಗ್ತದೆ, ಕಡಿಮೆ ಜಮೀನು ಇರೋಂಥವ್ರು ಏನು ಮಾಡಿ ಸಂಬಳ ಜಾಸ್ತಿ ಕೊಡ್ತಾರೆ. ಸಮಸ್ಯೆ ಯಾರಿಗೆ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಜಮೀನು ಇದ್ದಂಥವ್ರಿಗೆ ಸಮಸ್ಯೆ ಆಗುತ್ತೆ. ಜಾಸ್ತಿ ಜಮೀನು ಇದ್ದಂಥವ್ರು ತುಂಬ ದಿನ ಕೆಲಸಗಳನ್ನ ಕೊಡ್ತಾರೆ, ಈ ಥರ ಸಮಸ್ಯೆ ಎಲ್ಲ ಆಗ್ತಾ ಹೋಗುತ್ತೆ. ಕೂಲಿ ಕಾರ್ಮಿಕರ ಸಂಬಳ ಮತ್ತು ಅವರ ಸಮಯ ಎರಡೂ, ಸಂಬಳನೂ ಜಾಸ್ತಿ ಆಗಿದೆ, ಸಮಯ ಕಡಿಮೆ ಆಗಿದೆ. ಸರ್ಕಾರಿ ಸಂಬಳ ಬೇಕು ಅಂತ ಕೇಳ್ತಾರೆ, ಆದ್ರೆ ಸರ್ಕಾರಿ ಸಮಯವನ್ನ ರೂಢಿಸ್ಕೊಳಲ್ಲ. ಸರ್ಕಾರಿ ಸಮಯ ಇರೋದು 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ. ಇವರು ದಿನದಲ್ಲಿ 4 ಅವರ್ ಕೆಲಸ ಮಾಡ್ತಾರೆ, ಅದು ಏನಾಗುತ್ತೆ ಅಂದ್ರೆ ತುಂಬಾ ಹೊಡೆತ ಬರ್ತಾ ಇದೆ ಬೆಳೆಗಾರರಿಗೆ, ಹಾಗಾಗಿ ತುಂಬಾ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ. ಈಗ ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಎಲ್ಲಿಂದ ಬರ್ತಾರೆ? ನಮ್ಮಲ್ಲಿ ಎಲ್ಲ ಹೊರ ಜಿಲ್ಲೆಯವರು, ಹೊರ ಜಿಲ್ಲೆಯವರು ಬಂದಿದ್ದಾರೆ. ಅವ್ರಿಗೆ ಇಲ್ಲೇ ಮನೆ ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ಇರುವಂತ ವ್ಯವಸ್ಥೆ, ಅವ್ರಿಗೆ ನೀರಿನ ವ್ಯವಸ್ಥೆ, ಸೌದೆ ವ್ಯವಸ್ಥೆ, ಆಮೇಲೆ ಅವರಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಆಮೇಲೆ ಅವರಿಗೆ ಕರೆಂಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಸೌದೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಅವರಿಗೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಸಮಸ್ಯೆ ಆಗಬಾರ್ದು ಅಂತ. ಹೀಗೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವರಿಗೆ ವರ್ಷಕ್ಕೊಂದು ಬೋನಸ್ ಕೊಡ್ತೀನಿ. ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಒಂದು 8 ಜನ ಕೆಲಸ ಮಾಡ್ತೀವಿ. 8 ಜನಕ್ಕೆ ಸಾಕಷ್ಟು ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ವಿಶೇಷ ಅಂತ ಹೇಳಿದ್ರೆ ವಿಮೆ ಮಾಡಿಸಿರ್ತಕ್ಕಂಥದ್ದು, ಯಾವ ರೀತಿ ವಿಮೆ ಮಾಡಿಸಿದಾರೆ ಮತ್ತು ಅದಕ್ಕೆ ಎಷ್ಟು ಖರ್ಚು ಬರ್ತಾ ಇದೆ ನಿಮಗೆ? ಸರ್ಕಾರಿ ಇಫ್ಕೋ ಕಂಪ್ನಿಯಿಂದ ಲಾಸ್ಟ್ ಟೈಮ್ ಬಂದಿದ್ರು. ಬಂದಾಗ ನಾವು ಕೆಲಸಗಾರರಿಗೆ ಮತ್ತು ಮನೆ ಯಜಮಾನರಿಗೆ ಎರಡೂ ಸೇರಿ ಮಾಡಿದ್ರು ವಿಮೆಯನ್ನ. ಅದೀಗ ಅಲ್ಲ ಹೋದ್ವಾರ ಮುಗ್ದಿದೆ. ಅದನ್ನ ಮುಂದಿನ ವಾರ ಮತ್ತೆ ಅವ್ರನ್ನ ಕರೆಸಿ ನಮ್ಮ ಕಾಫಿ ಬೆಳೆಗಾರ ಸಂಘದಿಂದನೇ ಎಲ್ಲರಿಗೂ ಬೆಳೆಗಾರರಿಗೆ ವಿಮೆ ಮಾಡಿಸ್ಬೇಕು ಅಂತ ಒಂದಿದೆ. ಏನೇನು ಪ್ರಯೋಜನಗಳಿದಾವೆ ಅದರಲ್ಲಿ? ಅದರಲ್ಲಿ ಎಲ್ಲದಕ್ಕೂ ಇದೆ. ಹಾವು ಕಚ್ಚಿರೋದಕ್ಕಿದೆ, ಮರ ಬಿದ್ದಿರೋದಕ್ಕಿದೆ, ಏನು ನಮ್ಮಲ್ಲಿ ತೋಟದಲ್ಲಿ ಸಮಸ್ಯೆಗಳಾಗ್ತವೆ ಈ ತರದ ಎಲ್ಲದಕ್ಕೂ ಆ ವಿಮೆ ಒಳಗಡೆ ಬರ್ತದೆ. ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಅದಕ್ಕೆ ವಿಮೆ ಮಾಡಿಸೋದಕ್ಕೆ? ಹೋದ ವರ್ಷ 2,400 ರೂಪಾಯಿ ಖರ್ಚು ಬಂದಿತ್ತು. ಪ್ರತಿಯೊಬ್ಬರಿಗೂ ಅಥವಾ ಎಲ್ಲ ಸೇರಿ? ಎಲ್ಲ ಸೇರಿ ಒಂದು ವಿಮೆ ಮಾಡೋದಕ್ಕೆ 2,400 ರೂಪಾಯಿ ಖರ್ಚು ಬಂದಿತ್ತು. ಈ ವರ್ಷ ನಾವು ವಿಚಾರ ಮಾಡಿದಾಗ 3,000 ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿದ್ದಾರೆ. 3,000 ರೂಪಾಯಿ ಖರ್ಚು ಬರ್ತದೆ, ಅದನ್ನ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮುಂದಿನ ವಾರ ಕಾಫಿ ಬೆಳೆಗಾರ ಸಂಘಕ್ಕೆ ಕರೆಸಿ ನಮ್ಮ ಎಲ್ಲಾ ಬೆಳೆಗಾರನ್ನು ಬರೋದಕ್ಕೆ ಹೇಳಿ ಅವ್ರಿಗೆಲ್ಲರನ್ನು ವಿಮೆ ಮಾಡಿಸ್ಬೇಕು ಅಂತ ಇದೀವಿ. ಯಾವ ರೀತಿಯ ಸೌಲಭ್ಯಗಳನ್ನ ಕೊಟ್ಟರೆ ಈ ಕೃಷಿ ಕಾರ್ಮಿಕರು ಉಳಿದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ ಅಂತೀರಿ? ಇವಾಗ ಉಳಿಯುವಂತವ್ರು ತುಂಬಾ ಕಡಿಮೆ, ಬೆರಳ ಎಣಿಕೆ ಅಷ್ಟು ಆಗಿದೆ. ಎಲ್ಲ ಅಲ್ಲಲ್ಲೇ ಕೆಲಸಗಳು ಇದಾವೆ, ಹಾಗಾಗಿ ಎಲ್ಲ ಈ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡುವಂತವ್ರು ತುಂಬಾ ಕಡಿಮೆ ಆಗಿದ್ದಾರೆ. ಕೂಲಿ ಕಾರ್ಮಿಕರಲ್ಲೇ ತುಂಬಾ ಕಡಿಮೆ ಆಗಿದ್ದಾರೆ. ಇವಾಗಿನ ಪೀಳಿಗೆಯವರು ಯಾರು ತುಂಬಾ ಬೆರಳ ಎಣಿಕೆ ಅಷ್ಟು ಮಾತ್ರ ಇವಾಗಿನ ಕಾರ್ಮಿಕರು ಕೆಲ್ಸಕ್ ಬರ್ತಾ ಇರೋದು, ಎಲ್ಲ ಹೊರಗಡೆ ಕೆಲ್ಸಕ್ಕೆಲ್ಲ ಹೋಗ್ತಾ ಇದಾರೆ. ಹಂಗಾಗಿ ನಾವು ಏನೇ ಮಾಡಿದ್ರು ಈಗ ಜಮೀನಿನಲ್ಲಿ ಬಂದು ಕೆಲಸ ಮಾಡುವಂತ ತುಂಬಾ ಕಡಿಮೆನೆ. ಹಾಗಾಗಿ ಹೊರಗಡೆಯಿಂದ, ಹೊರ ಜಿಲ್ಲೆಯಿಂದ ಬಂದಂತವ್ರನ್ನ ಅವರಿಗೆ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಸೌಲಭ್ಯವನ್ನು ಕೊಟ್ಟಾಗ ಇಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಹೋಗುವಂತದ್ದು ಒಂದು ಪದ್ಧತಿ. ಹೀಗೆ ಸೌಲಭ್ಯಗಳನ್ನ ಕೊಟ್ಟರೆ ಮಾತ್ರ ಇವತ್ತು ಉಳಿದು ಕೆಲಸವನ್ನ ಮಾಡ್ತಾರೆ. ಸೌಲಭ್ಯ ಇದ್ರೆ ಮಾತ್ರ, ಸೌಲಭ್ಯ ಇಲ್ಲ ಅವರಿಗೆ ನಮ್ಮ ಹೊರ ಜಿಲ್ಲೆಯವ್ರಿಗಾದ್ರೂ ಪರವಾಗಿಲ್ಲ, ಹೊರ ರಾಜ್ಯದಿಂದ ಬರ್ತಾರೆ ಅಸ್ಸಾಂನವರು, ಅವರಿಗೆಲ್ಲ ಸೌಲಭ್ಯಗಳು ತುಂಬಾ ಬೇಕು. ಅವರು ಬಂದಾಗೆಲ್ಲ ಅವರು ಗಂಡ ಹೆಂಡತಿಗೆ ಸಪರೇಟ್ ರೂಮ್ ಇರಬೇಕು, ಮಕ್ಕಳಿಗೆ ಸಪರೇಟ್ ರೂಮ್ ಇರಬೇಕು, ಈ ತರ ಎಲ್ಲ ಕಟ್ತಾರೆ. ಕೂಲಿ ಕಾರ್ಮಿಕರಿಗೆ ಅಷ್ಟೊಂದೆಲ್ಲ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಸಣ್ಣ ಜಮೀನ್ದಾರ ಏನಾಗಿರ್ತಾನೆ ಅಂದ್ರೆ ಚಿಕ್ಕದಾಗಿ ಕಟ್ಟಿರ್ತಾನೆ, ದೊಡ್ಡ ಜಮೀನ್ದಾರ ಇದ್ದವ್ರದೇ ತುಂಬಾ ಕಾರ್ಮಿಕರಿಗೆ ಮನೆ ಮಾಡಿರ್ತಾರೆ, ಅವ್ರಿಗೆ ನಡೆಯುತ್ತೆ. ನಮ್ಮಲ್ಲಿ ಇರೋಂತ ವ್ಯವಸ್ಥೆ ಏನಿದೆ, ಎಷ್ಟು ಮಾಡ್ಕೊಡಕ್ಕಾಗತ್ತೆ ಬೆಳೆಗಾರರು ಅಷ್ಟು ವ್ಯವಸ್ಥೆಯನ್ನು ಕೂಲಿ ಕಾರ್ಮಿಕರಿಗೆ ಮಾಡಿಕೊಟ್ಟಿದ್ದಾರೆ. ಮೆಣಸಿನ ಇಳುವರಿ ಹೇಗಿದೆ? ಮೆಣಸಿನ ಇಳುವರಿ ಪರವಾಗಿಲ್ಲ. ನಮ್ಮಲ್ಲಿ ಸ್ವಲ್ಪ ಡ್ರೈ ಜಾಗ ಆಗಿರೋದ್ರಿಂದ ಹೋದ ವರ್ಷ ಮಳೆಗಾಲ ತುಂಬಾ ಕಡಿಮೆ ಆಗಿದ್ರಿಂದ ಬೇಸಿಗೆಯಲ್ಲಿ ಉಳಿಸ್ಕೊಳ್ಳೋದೇ ಕಷ್ಟ ಆಗಿ ಬಂದ್ಬಿಟ್ಟಿತ್ತು. ಮೆಣಸು ತುಂಬಾ ಒಣಗೋದು, ಬೇಸಿಗೆಯಲ್ಲಿ ನೀರಿನ ಅಭಾವ ಆಗಿದ್ರಿಂದ ತುಂಬಾ ಒಣಗೋದು. ಅದರಲ್ಲಿ ಸ್ವಲ್ಪ ಉಳಿದು ಇದೆ ಇದನ್ನ ಇದರಲ್ಲಿ ಸ್ವಲ್ಪ ತಕ್ಕಮಟ್ಟಿಗೆ ಈ ಸಲ ಮರಗಸಿ ಮಾಡಿಸೋದಕ್ಕೂ ತುಂಬಾ ಸಮಸ್ಯೆ ಆಯ್ತು ಕಾರ್ಮಿಕರ ಸಮಸ್ಯೆಯಿಂದ. ಹಾಗಾಗಿ ಉತ್ತಮ ಅಂದ್ರೆ ಒಂದು ಅವರೇಜ್ ಫಸಲು ಬರ್ತಾ ಇದೆ. ಈ ಜೀವಾಮೃತವನ್ನ ಮಾಡ್ಕೊಂಡು ಅದರಿಂದ ಅನುಕೂಲಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆರಂಭದಲ್ಲೇ ಹೇಳಿದ್ರಿ. ಜೀವಾಮೃತವನ್ನ ಹೇಗೆ ಮಾಡ್ತೀರಾ, ಅದರಿಂದ ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ರಿ? ಜೀವಾಮೃತವನ್ನ ಒಂದು ಬ್ಯಾರಲ್ಗೆ ಒಂದು ಮಂಕ್ರಿ ಸಗಣಿ, ಒಂದು 2-3 ಕೊಡ ಗಂಜಲ, ಒಂದು ಮಂಕ್ರಿ ಸಗಣಿಯನ್ನ ಹಾಕಿ ಅದಕ್ಕೆ 2 ಕೆಜಿ ಹಿಟ್ಟು ಹಾಕ್ತಿವಿ. ದ್ವಿದಳ ಧಾನ್ಯದ್ದು ಅಂದ್ರೆ ನಿಮ್ಗೆ ಯಾವ್ದು ಅದು ಇದು ಮಾಡ್ಸಕ್ಕಾಗಿಲ್ಲ, ಕಡಲೆ ಹಿಟ್ಟು ಹಾಕ್ತಿವಿ 2 ಕೆಜಿ, 2 ಕೆಜಿ ಬೆಲ್ಲ ಹಾಕ್ತಿವಿ, 2 ಕೆಜಿ ಮಣ್ಣನ್ನ ಹಾಕ್ತಿವಿ. ಮಣ್ಣನ್ನ ಅಂದ್ರೆ ಅದನ್ನ ನಾವು ಯಾವ್ದಕ್ಕೆ ಹುಯ್ತಿವಿ, ಜೀವಾಮೃತವನ್ನ ಯಾವ ಪಟ್ಟೆಗೆ ಹುಯ್ತೀವಿ ಆ ತೋಟದ ಮಣ್ಣು ಒಂದು 2 ಕೆಜಿ ಅಷ್ಟು ಹಾಕ್ಬಿಟ್ಟು ಒಂದು 5 ದಿನ ಬ್ಯಾರಲಲ್ಲಿ ಇಡ್ತೀವಿ. ಬ್ಯಾರಲ್ ಇಟ್ಟು 5 ದಿನ ಹೆಂಗಿದ್ರೆ ಬೆಳಗ್ಗೆ ಸಂಜೆ ಮಾತ್ರ ತಿರುಗಿಸ್ತೀವಿ. ಫಸ್ಟ್ ಟೈಮ್ ನಾವು ಯಾವ ಕಡೆಯಿಂದ ತಿರುಗಿಸಿರ್ತೀವಿ ಆ ಕಡೆಯಿಂದನೇ ಮತ್ ತಿರುಗಿಸ್ಬೇಕದು. 5 ದಿನಾನು ಬೆಳಗ್ಗೆ ಸಂಜೆ ತಿರುಗಿಸ್ಬೇಕು. ಆಮೇಲೆ ಅದಕ್ಕೆ ಕ್ಲೀನಾಗಿ ಮುಚ್ಚಬೇಕು, ಹೊರಗಡೆಯಿಂದ ಬಿಸಿಲು ಬೀಳೋ ಅಂತದಾಗ್ಲಿ, ಆದಷ್ಟು ನೆರಳಲ್ಲಿ ಇಟ್ಟು ನಾವು ಮಾಡಿದ್ರೇನೆ ತುಂಬಾ ಒಳ್ಳೇದು. ಸೂಕ್ಷ್ಮಾಣು ಜೀವಿಗಳಿಗೆಲ್ಲ ಒಂದು ಇದಾಗತ್ತೆ. ಹಂಗಾಗಿ ಅದನ್ನ ನಾವು 5 ದಿನ ಇಟ್ಟು 6ನೇ ದಿನಕ್ಕೆ ಏನ್ ಮಾಡ್ತೀವಿ, ಎಲ್ಲಾ ಗಿಡಗಳಿಗೂ ಒಂದ್ ಗಿಡಕ್ಕೆ 5-5 ಲೀಟರ್ ಹಾಗೆ ಹೂಯಿಸ್ತೀವಿ. ಇದು ಎಷ್ಟು ದಿವಸಕ್ಕೆ ಒಂದ್ಸರಿ ಮಾಡ್ತೀರಿ ಸರ್? ನಮ್ದು ಹೇಗಾಗ ಸಗಣಿ ಕಡಿಮೆ ಇರೋದ್ರಿಂದ ನಾವು ಒಂದ್ ಕಡೆಯಿಂದ ರೀಸೈಕ್ಲಿಂಗ್, ಈ ಕಡೆಯಿಂದ ಹಾಕೊಂಡು ಹೋಗ್ತಾ ಇರ್ತೀವಿ, ಮತ್ತೆ ಆ ಕಡೆಯಿಂದ ಹಾಕೊಂಡ್ ಬರ್ತಾ ಇರ್ತೀವಿ. ಈ ತರ ಮಾಡ್ತಾ ಹೋಗ್ತೀವಿ. ಅಂದ್ರೆ ದೊಡ್ಡ ಕಾಫಿ ಗಿಡಗಳಿಗೆ ಮಾಡಲ್ಲ, ಮೆಣಸಿಗೆ ಹಾಕಿಸ್ತೀನಿ, ಒಂದ್ ಮೀಡಿಯಂ ಮೆಣಸು ಇರುವಂತವಕ್ಕೆ, ಮತ್ತೆ ಸಣ್ಣ ಸಸಿ ಕಾಫಿ ಗಿಡಗಳಿಗೆ ಹಾಕಿಸ್ತೀನಿ. ಇದರಿಂದ ಏನ್ ಅನುಕೂಲ ಆಗಿದೆ ನಿಮ್ಗೆ? ಇದರಿಂದ ಮಣ್ಣಿನ ಫಲವತ್ತತೆ ಚೆನ್ನಾಗಾಗತ್ತೆ, ಜೀವಾಮೃತ ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಾಗತ್ತೆ, ರೂಟ್ಗಳು ಚೆನ್ನಾಗಾಗತ್ತೆ, ಮಣ್ಣು ಸ್ಮೂತ್ ಆಗತ್ತೆ, ಹೂಯ್ದಿರುವಂತ ಜಾಗದಲ್ಲಿ ಎರೆಹುಳುಗಳು ಉತ್ಪತ್ತಿ ಆಗ್ತವೆ. ಹಾಗಾಗಿ ಒಂದು ಉತ್ತಮವಾದ ರಿಸಲ್ಟ್ ಅನ್ನು ತಗೊಂಡಿದ್ವಿ. ಬಹಳ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಳ ಆಗುತ್ತೆ, ಆ ಮೂಲಕ ಗಿಡಗಳ ಬೆಳವಣಿಗೆಗೆ ಮತ್ತೆ ಫಸಲನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಕಾರಣದಿಂದಾಗಿ ಜೀವಾಮೃತವನ್ನು ಬಳಕೆಯನ್ನ ಮಾಡ್ತಾ ಇದ್ರಿ. ಎಷ್ಟು ವರ್ಷದಿಂದ ಜೀವಾಮೃತ ಬಳಕೆ ಮಾಡ್ತಿದ್ರಿ? ಒಂದು 6-7 ವರ್ಷ ಆಯ್ತು ಅಲ್ಲಿಂದ ಮಾಡ್ಕೊಂಡ್ಬಂದಿದ್ದೇವೆ. ಮೊದಲು ಹೇಗಿತ್ತು ತೋಟ, ಇವಾಗ ಹೇಗಿದೆ ಜೀವಾಮೃತ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ? ಮೊದಲು ಅಷ್ಟು ರಿಸಲ್ಟ್ ಇರಲಿಲ್ಲ, ಇವಾಗ ತುಂಬಾ ರಿಸಲ್ಟ್ ಚೆನ್ನಾಗಿದೆ. ಜೀವಾಮೃತ ಮಾಡಿದ್ರಿಂದ ಫಲವತ್ತತೆನು ಚೆನ್ನಾಗಿದೆ, ಗಿಡನು ಚೆನ್ನಾಗಾಗ್ತಾ ಇದೆ, ಇಳುವರಿಗೂ ಸಪೋರ್ಟ್ ಆಗ್ತಾ ಇದೆ. ಹಂಗಾಗಿ ಪರವಾಗಿಲ್ಲ, ಈಗ ಪರವಾಗಿಲ್ಲ, ಒಳ್ಳೆ ಅನುಕೂಲ ಅದರಿಂದ ಆಗ್ತಾ ಇದೆ. ಖರ್ಚು ಕೂಡ ಕಡಿಮೆ ಆಗ್ತಾ ಇದೆ. ಖರ್ಚು ತುಂಬಾ ಕಡಿಮೆ, ಖರ್ಚೇ ಇಲ್ಲ. ಅದಕ್ಕೆ ನಾವು ಕಡಲೆ ಹಿಟ್ಟು ಮತ್ತೆ ಬೆಲ್ಲಕ್ಕೆ ಮಾತ್ರ ದುಡ್ಡನ್ನ ವ್ಯಯ ಮಾಡೋದ್ ಬಿಟ್ರೆ ಎಲ್ಲದರಿಂದ ಉಪಯೋಗ ಇದೆ. ಈ ಮಳೆ ನೀರಿನ ಕೊಯ್ಲನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ರ ಇದನ್ನ, ಹೇಗೆ ಮಾಡಿದಿರ ಇದನ್ನ? ನಾನು ಒಂದ್ ಮಾಡಿ ಈ ಮಳೆಗಾಲಕ್ಕೆ 4 ವರ್ಷ. ಇದು ಸಿಂಪಲ್ ಆಗಿ ಮಾಡುವಂತದ್ದೊಂದು ವ್ಯವಸ್ಥೆ. ಮಳೆ ಕೊಯ್ಲು ಅಂದ್ರೆ ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತೆಲ್ಲ ಹೇಳ್ತಾರೆ. ಇದನ್ನ ನಮ್ಮ ರೈತ ಬಾಂಧವರು ಇದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ಕೊಬಹುದು. ಯಾಕೆ ಅಂದ್ರೆ ಅವರು ಇವಾಗ RCC ಮನೆ ಆಗಿದ್ರೆ RCC ಮನೆಗೆ ಮೇಲ್ ಮಳೆ ನೀರು ಬಿದ್ದಂತದ್ದು ಹೋಗುವಂತದ ಪೈಪ್ಗಳನ್ನ ಕೊಟ್ಟಿರ್ತಾರೆ. ಈಗ ಮನೆ ಸುತ್ತಮುತ್ತ ಬೋರ್ವೆಲ್ ಗಳಿದ್ರೆ ಆ ಪೈಪ್ ಇಂದ ಬರುವಂತ ನೀರನ್ನ ನೇರವಾಗಿ ಬೋರ್ವೆಲ್ ಒಳಗಡೆ ಬಿಡ್ಬೋದು. ಬೋರ್ವೆಲ್ ಒಳಗಡೆ ಬಿಡ್ಬೇಕಾದ್ರೆ ಏನಂದ್ರೆ ಒಂದ್ 2 ಮೆಸ್ಗಳನ್ನ ಕಟ್ಟಿದ್ರೆ ಸಾಕು. ಸೊಳ್ಳೆ ಪರದೆಯನ್ನ ಮೆಸ್ ಅಂದ್ರೆ ಅವರು ಫಿಲ್ಟರ್ ಕೂರಿಸೋದು ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಮನೆ ಮೇಲೆ ಯಾವುದೇ ಕಸ ಇರಲ್ಲ, ಮಳೆಗಾಲದಲ್ಲಿ ಏನು ಇರಲ್ಲ, ಗಾಳಿಗೆ ದರ್ಗೇನಾದ್ರೂ ಬಿದ್ದಿರತ್ತಷ್ಟೇ ಬಿಟ್ರೆ ಮತ್ತೆ ಬೇರೆ ಏನು ಇರಂತದಿರಲ್ಲ. ಹಾಗಾಗಿ ನೀವು ಒಂದ್ 2 ಕಡೆ ಸೊಳ್ಳೆ ಪರದೆ ಕಟ್ಟಿದ್ರೇನೆ ಉಪಯೋಗ ಆಗುತ್ತೆ. ಅದನ್ನ ನೇರವಾಗಿ ಬೋರ್ವೆಲ್ ಒಳಗಡೆನೆ ಬಿಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನೇರವಾಗಿ ಬಿಡ್ತಾ ಇದ್ದೀರಿ? ನೇರವಾಗಿ ಬಿಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದ್ 2 ಕಡೆ ಸೊಳ್ಳೆ ಪರದೆ ಕಟ್ಟಿದ್ದೀನಿ ಅಷ್ಟೇ. ಅಂತಂದ್ರೆ ಈಗ ತಾರಸಿ ಮೇಲಿನ ನೀರ್ ಏನಿರುತ್ತೋ ಅದ್ ಕೆಳಗಡೆ ಬರ್ಲಿಕ್ಕೆ ಹೇಗೂ ನಾವು ಪೈಪಿನ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಆ ಪೈಪ್ ಮೂಲಕ ಏನು ನೀರ್ ಬರುತ್ತೋ ಅದೇ ನೀರನ್ನ ನೇರವಾಗಿ ನೀವು ಕೊಳವೆ ಬಾವಿಗೆ ಹೋಗೋ ಅಂತ ಒಂದು ಸೌಕರ್ಯವನ್ನ ಮಾಡ್ಕೊಂಡಿದ್ದೀರಿ? ಹೌದೌದು. ಅದು ಸುಮ್ನೆ ಈಗ ನಾವು ಬಿಟ್ಟಾಗ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಅದನ್ನೆಲ್ಲ ಏನ್ ಮಾಡ್ತೀವಿ, ಈಗ ಬಿಟ್ಟಾಗ ಏನಾಗುತ್ತೆ, ಅಂತರ್ಜಲನು ಅಭಿವೃದ್ಧಿ ಆಗತ್ತೆ, ನೀರ್ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ಆತರ ವ್ಯವಸ್ಥೆ ಮಾಡಿದೀನಿ. ಮತ್ತೆ ನಮ್ಮ ಕಣ ಇದೆ, ಆ ಕಣದಲ್ಲ ನೀರೆಲ್ಲ ಒಂದೇ ಕಡೆ ಶೇಖರಣೆ ಆಗುತ್ತೆ. ಅದನ್ನೆಲ್ಲ ನಾವು ಪೈಪ್ ಹಾಕಿದೀನಿ. ಪೈಪ್ ಹಾಕಿ ಒಂದು ಬಾವಿ ಇದೆ ನಮ್ಮಲ್ಲಿ, ಕಲ್ ಬಾವಿ. ಆ ಕಲ್ ಬಾವಿ ಒಳಗಡೆ ನೀರು ಬಿಡ್ತೀವಿ. ಅದನ್ನ ಮಳೆ ನೀರನ್ನ ಅದನ್ನು ಸುಮ್ನೆ ಹರಿದೋಗ್ಬಿಡಲ್ಲ. ಅದನ್ನೆಲ್ಲ ಒಂದ್ ಕಡೆ ಬಂದಾಗ ಅದನ್ನೆಲ್ಲ ತಗೊಂಡೋಗಿ ಬಾವಿಗೆ ಡಂಪ್ ಮಾಡ್ತೀವಿ. ಕೊಳವೆ ಬಾವಿಗೆ ನೇರವಾಗಿ ನೀರ್ ಬಿಟ್ಟಂತ ಸಂದರ್ಭದಲ್ಲಿ ಏನೋ ತೊಂದರೆ ಆಗೋದಿಲ್ಲ? ಮೋಟರ್ ಮೇಲೆ ನೀರ್ ಬೀಳುವಂತದ್ದು ಅದು ತೊಂದರೆ ಆಗುವಂತದ್ದು ಏನೋ ಆಗಲ್ವಾ? ಇಲ್ಲಿವರೆಗೂ ಯಾವ್ದು ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ಮೋಟರ್ ನೀರ್ ಒಳಗಡೆ ಇರುತ್ತೆ. ನಾವು ಸಣ್ಣ ಪ್ರಮಾಣದ ಪೈಪ್ ಅಲ್ಲಿ ಹಾಕ್ಬಿಟ್ಟಾಗ ಅದು ಕಬ್ಬಿಣದ GA ಪೈಪಿನ ಮೂಲಕ ಹೋಗ್ತಾ ಹೊರಗಡೆಯಿಂದ ಬರೋದ್ರಿಂದ ಯಾವ್ದೇ ಸಮಸ್ಯೆ ಆಗೋದಿಲ್ಲ. ಇದರಿಂದ ಏನ್ ಅನುಕೂಲ ಆಗಿದೆ ಮಳೆ ನೀರ್ ಕೊಯ್ಲು ಮಾಡಿದ್ರಿಂದಾಗಿ? ಮಳೆ ನೀರು ಕೊಯ್ಲು ಮಾಡಿದ್ರಿಂದ ನಮ್ಗೆ ಬೋರ್ವೆಲ್ ಗಳ ಅಭಿವೃದ್ಧಿ ಆಗಿದೆ. ಈಗ ನಾವು ನೀರನ್ನ ಉಪಯೋಗಿಸ್ತೀವೋ ಬಿಡ್ತೀವೋ ಅದು ಎರಡನೇ ಭಾಗ. ಆದ್ರೆ ಅಂತರ್ಜಲ ನಮ್ಗೆ ವೇಸ್ಟ್ ಆಗಿ ಹೋಗ್ಬಾರ್ದು. ಅಂತರ್ಜಲ ಹೆಚ್ಚಾಗುತ್ತೆ ನೀರು, ಈಗ ಗ್ಯಾಪ್ ಕೊಡೋ ಅಂತದ್ದೆಲ್ಲ ಕವರ್ ಆಗುತ್ತೆ. ಈಗ ಆದ್ರೂ ಕೂಡ ಕಳಸರಿ ಸ್ವಲ್ಪ ನೀರಿನ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಯಾಕೆ ಅಷ್ಟೊಂದು ಅತೀವವಾಗಿ ಸಮಸ್ಯೆ ಆಯ್ತು? ನೀರಿನ ಸಮಸ್ಯೆಗಿಂತನೂ ವಿದ್ಯುತ್ ಸಮಸ್ಯೆ ಆಯ್ತು. ನೀರಿತ್ತು, ವಿದ್ಯುತ್ ಸಮಸ್ಯೆ ಆಯ್ತು. ವಿದ್ಯುತ್ ಸಮಸ್ಯೆ ಆದಾಗ ನಮ್ಗೆ ಇದು ಶಿಫ್ಟ್ ಚೇಂಜ್ ಮಾಡೋರು, 3 ಗಂಟೆ ದಿನದಲ್ಲಿ 6-9 ಗಂಟೆ ಕರೆಂಟ್ ತೆಗಿಯೋರು, ಪವರ್ ಲೈನ್ ಇರ್ತಿರ್ಲಿಲ್ಲ. ಹಾಗಾಗಿ ಸಮಯ 3-4 ಗಂಟೆ ಅಷ್ಟು ಮಾತ್ರ 3-phase ಕರೆಂಟ್ ಅನ್ನು ಕೊಡ್ತಾ ಇದ್ರು. ಆ ತರ ಸಮಸ್ಯೆ ಆಗಿ ನಮ್ಗೆ ನೀರನ್ನ ಹಾಕೋದಕ್ಕೆ ಸಮಸ್ಯೆ ಆಯ್ತು. ಈ ಮಳೆ ನೀರ್ ಕೊಯ್ಲನ್ನ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ನೀವು? ಒಂದು 4 ವರ್ಷ ಆಯ್ತು. 4 ವರ್ಷದಿಂದ ಸಮೃದ್ಧವಾಗಿ ನೀರಿದೆ ನಿಮ್ಗೆ? 4 ವರ್ಷದಿಂದ ಸಮೃದ್ಧವಾಗಿ ನೀರಿದೆ, ಯಾವ್ದು ತೊಂದರೆ ಆಗಿಲ್ಲ. ಅದಕ್ಕಿಂತ ಮೊದ್ಲು ಏನಾದ್ರು ಸಮಸ್ಯೆ ಇತ್ತ ನೀರಿಂದು? ಅದಕ್ಕಿಂತ ಮುಂಚೆ ಬೋರ್ವೆಲ್ ಗ್ಯಾಪ್ ಬರೋದು, ನೀರಿನ ಪ್ರಮಾಣ ಕಡಿಮೆ ಬರ್ತಾ ಇತ್ತು. ಇವಾಗ ಅದ್ ಮಾಡೋದ್ರಿಂದ ನೀರಿನ ಪ್ರಮಾಣ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀರು ಚೆನ್ನಾಗಿದೆ, ನಿಮ್ಗೆ ಸಮೃದ್ಧವಾಗಿ ನೀರು ಸಿಗುತ್ತೆ. ಸಮೃದ್ಧವಾಗಿದೆ ಇವಾಗ, ಏನ್ ತೊಂದರೆ ಇಲ್ಲ. ಇವಾಗ ಯಾವ್ದೇ ನೀರಿನ ಸಮಸ್ಯೆ ಇಲ್ಲ. ಗೆಂಡೇಹಳ್ಳಿನಲ್ಲಿ ಇರತಕ್ಕಂತಹ ಬೆಳೆಗಾರರ ಸಂಘ ಏನಿದೆಯೋ ಅದರಲ್ಲೂ ಕೂಡ ತಾವು ತಮ್ಮನ್ನ ತೊಡಗಿಸ್ಕೊಂಡಿದ್ದೀರಿ, ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸಂಘದಿಂದ ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಿ? ಸಂಘ ಹೇಗೆ ಬೇರೆ ಬೆಳೆಗಾರರಿಗೆ ಅನುಕೂಲವನ್ನು ಮಾಡ್ತಾ ಇದೆ, ಅದರ ಬಗ್ಗೆ ಹೇಳಿ. ಸಂಘ ಸ್ಥಾಪನೆಯಾಗಿ 24 ವರ್ಷ ಆಯ್ತು. ನಮ್ಮ ಹಿರಿಯರೆಲ್ಲ ತುಂಬಾ ಚೆನ್ನಾಗಿ ಸಂಘಗಳನ್ನ ಮಾಡ್ಕೊಂಡ್ಬಂದ್ರು, ಅದರಲ್ಲಿ ಹೋರಾಟಗಳನ್ನ ಮಾಡಿದ್ದಾರೆ. ಒತ್ತುವರಿ ಸಮಸ್ಯೆ ಆಗಿದೆ, ಮತ್ತೆ ಇವಾಗ ಸರ್ಫೇಸಿ ನಡೀತದೆ. ಕಾಫಿಯನ್ನು ಕಮರ್ಷಿಯಲ್ ಮಾಡಿಬಿಟ್ಟು ನಮ್ಮ ಕಾಫಿ ಬೆಳೆಗಾರರಿಗೆ ಬೋರ್ವೆಲ್ಗೆ ವಿದ್ಯುತ್ ಬಿಲ್ಲನ್ನು ಕಟ್ಟೋಂಥದ್ದು ಮಾಡಿದ್ದಾರೆ. ಅದೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಇಂಥ ಚಟುವಟಿಕೆಗಳನ್ನ ಮಾಡ್ಕೊಂಬಂದಿದ್ದಾರೆ ಹಿಂದಿನಿಂದ, ಒತ್ತುವರಿ ಸಮಸ್ಯೆ ಎಲ್ಲ. ಹಾಗಾಗಿ ಅವ್ರ ಜೊತೆಗೆ ನಾವು ಒಂದು ತೊಡ್ಸ್ಕೊಬೇಕು, ಸಾಮಾಜಿಕ ಕಾರ್ಯಗಳಲ್ಲಿ ತೊಡ್ಸ್ಕೊಂಡು 4 ಜನಕ್ಕೆ ಉಪಯೋಗ ಅಂತದ್ದು ಮಾಡಬೇಕು ಅಂತೇಳಿ ಸೇರ್ಕೊಂಡಿದ್ದೀವಿ. ನಾವು ಕಾಫಿ ಬೆಳೆಗಾರ ಸಂಘದಿಂದ ಏನಾಗಿದೆ, ಹಿಂದಿನಿಂದ ಹೋರಾಟಗಳನ್ನೆಲ್ಲ ಮಾಡ್ಕೊಂಬಂದಿದ್ದಾರೆ. ನಾವು ಬಂದು ಸೇರ್ಕೊಂಡ ಮೇಲೆ ಅದಕ್ಕೊಂದು ನೆಲೆ ಮಾಡಿದ್ದೀವಿ. ಕಾಫಿ ಬೆಳೆಗಾರ ಸಂಘದಿಂದನೇ ಕಾಫಿ ಕೃಷಿ ತರಬೇತಿ ಕೇಂದ್ರ ಅಂತ ಮಾಡಿದ್ದೀವಿ. ಅದಕ್ಕೆ ನಾವು ತಿಂಗಳಿಗೆ ಒಂದ್ಸಲ ಮೀಟಿಂಗ್ಗಳನ್ನ ಮಾಡ್ತೀವಿ. ಆಮೇಲೆ ವರ್ಷದಲ್ಲಿ ಒಂದು 5-6 ಸಲ ಕ್ಲಾಸಸ್ಗಳನ್ನ ನಡೆಸ್ತೀವಿ. ಕಾಫಿ ಬೆಳೆಯೋದು ಹೇಗೆ, ಕಾಫಿ ಬಗ್ಗೆ ಏನು ಸಮಸ್ಯೆ, ಮತ್ತೆ ಮೆಣಸಿನ ಹೇಗೆ ಸಮಸ್ಯೆ, ನಮ್ಮ ರೈತರಿಗೆ ಉಪಯೋಗ ಆಗುವಂಥದ್ದ ವಿಚಾರಗಳನ್ನೆಲ್ಲ ನಾವು ಒಂದು ಕ್ಲಾಸಸ್ ಸ್ಟೆಪ್ ಅಂತ ಕೊಡ್ತೇವೆ. ಅದರ ನಂತರ ಸಾಮಾಜಿಕವಾಗಿ ನಾವು ಬೇಲೂರು ತಾಲೂಕಿನಲ್ಲಿ ಹೋದ ವರ್ಷ 10ನೇ ತರಗತಿ ಅವರಿಗೆ ಎಕ್ಸಾಮಲ್ಲಿ ಉಪಯೋಗ ಆಗಲಿ ಅಂತೇಳಿ ಒಂದು ಮುಖ್ಯವಾದಂಥ ಕ್ವಶನ್ ಮತ್ತು ಅದಕ್ಕೆ ಸೂಕ್ತವಾದಂಥ ಉತ್ತರಗಳನ್ನ ಒಂದು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮೇನ್ ಬೋರ್ಡಿಂದನೇ ರೆಡಿ ಮಾಡಿಸಿ ಎಲ್ಲ ನಮ್ಮ SLC ಮಕ್ಕಳಿಗೆ ಉಪಯೋಗ ಆಗಲಿ ಪರೀಕ್ಷೆ ಸಮಯಕ್ಕೆ ಅಂತೇಳಿ ಬುಕ್ಗಳನ್ನ ಮಾಡಿಸಿ ಕೊಟ್ಟಿದ್ದೀವಿ. ಈ ಥರ ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ನೀವೊಬ್ಬರು ಬೆಳೆಗಾರರಾಗಿ ಈ ಬೆಳೆಗಾರರ ಸಂಘದಿಂದ ಏನು ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಿ? ಬೆಳೆಗಾರ ಸಂಘದಿಂದ ನಾವು ಏನು ಕಾಫಿ ಬೋರ್ಡಿಂದ ಕರೆಸ್ತೀವಿ, ಅದನ್ನ ಬರೋಂಥ ಸಬ್ಸಿಡಿಗಳಿರುತ್ತಲ್ಲ ಅದನ್ನ ನಮ್ಮ ಬೆಳೆಗಾರರಿಗೆ ತಲುಪುವಾಗ ಮಾಡ್ತೀವಿ. ಮತ್ತೆ ನಮ್ಮ ಕಾಫಿ ಬೆಳೆಯಲ್ಲಿ ಈಗ ಕಾಫಿ ಕೊಳೆ ಬಂದಿದೆ, ಬೆಳೆ ನಷ್ಟ ಆಗಿದೆ, ಬೆಳೆವೇ ಮಾಡಿಸೋವಂಥದ್ದು, ಈ ಥರ ವ್ಯವಸ್ಥೆಗಳನ್ನೆಲ್ಲ ನಮ್ಮ ಕಾಫಿ ಬೆಳೆಗಾರರಿಗೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ವಿಕಾಸ್ ನಿಮಗೆ? ನೆಮ್ಮದಿ ಜೀವನ. ಯಾವ ರೀತಿಯ ನೆಮ್ಮದಿ ಸರ್? ಇನ್ನೊಬ್ರ ಕೆಳಗಡೆ ಕೆಲಸ ಮಾಡೋ ಅಂತ ಇರೋದಿಲ್ಲ. ಇವತ್ತು ನಾನು ದುಡಿತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ಈ ಥರ ಅಂತ ಒಂದು ವ್ಯವಸ್ಥೆ. ಆ ನಂತರ ನೆಮ್ಮದಿಲಿರ್ಬೋದು, ಒಳ್ಳೆ ಆರೋಗ್ಯ ಬರುತ್ತೆ. ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡೋ ಅಂಥದ್ದನ್ನು ನಾವು ತಿಳ್ಕೊಂಡ್ರೆ ನಾವು ಒಳ್ಳೆ ಆರೋಗ್ಯವನ್ನು ಇಟ್ಕೊಬೋದು. ನಮಗೂ ವ್ಯಾಯಾಮ ಮಾಡಿದಾಗ ಆಗುತ್ತೆ, ಸುಮ್ಮನೆ ಎಲ್ಲೋ ಹೋಗಿ ತುಂಬ ಟೆನ್ಷನ್ ಇರೋದಿಲ್ಲ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ಹಾಗಾಗಿ ಕೃಷಿಲೇ ಒಳ್ಳೆ ನೆಮ್ಮದಿ ಜೀವನ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆರ್ಥಿಕವಾಗಿಯೂ ಕೂಡ ಚೆನ್ನಾಗಿದೆ ಅಲ್ವಾ? ಆರ್ಥಿಕವಾಗಿಯೂ ತುಂಬಾ ಚೆನ್ನಾಗಿದೆ. ಈಗಂತೂ ಕಾಫಿಗೆ ಒಳ್ಳೆ ಬೆಲೆ ಇದೆ. ಇವಾಗ ಕಾಫಿಗೆ ಬೆಲೆ ಇದೆ, ಅದಕ್ಕೆ ಮೇಂಟೆನೆನ್ಸ್ ಖರ್ಚು ತುಂಬಾ ಬರ್ತಾ ಇದೆ. ತುಂಬಾ ಹೀಲ್ಡಿಂಗ್ ಇಳುವರಿ ತುಂಬಾ ಜಾಸ್ತಿ ತೆಗೆದಾಗ ಸಮಸ್ಯೆ ಆಗಲ್ಲ, ಇಳುವರಿ ಕಡಿಮೆ ಆದಾಗ ಸ್ವಲ್ಪ ಕಷ್ಟ ಆಗ್ತದೆ. ಒಟ್ಟಾರೆ ನೆಮ್ಮದಿಯ ಬದುಕನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಹಾ, ನೆಮ್ಮದಿ ಬದುಕಿದೆ, ಯಾವುದೇ ಸಮಸ್ಯೆಗಳಿಲ್ಲ, ನೆಮ್ಮದಿ ಜೀವನ ನಡೀತಾ ಇದೆ. ವಿಕಾಸ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ಹಾ, ನನ್ನ ಸಂಪರ್ಕ ಸಂಖ್ಯೆ 9964236030. ಇನ್ನೊಂದ್ಸಾರಿ ಹೇಳಿ. 9964236030. ಕಾಫಿ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಆತ್ಮೀಯ ಕೇಳುಗರೇ, ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ತೋಟದ ನಿರ್ವಹಣೆ ಹಾಗೂ ಮಳೆ ನೀರಿನ ಕೊಯ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಬಿಂಡೇನಹಳ್ಳಿಯ ಯುವ ಕೃಷಿಕ ಜಿ ವಿಕಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಕೃಷಿ ಇಂಜಿನಿಯರಿಂಗ್ನ ಮಹತ್ವ, ಅದರ ಪ್ರಸ್ತುತತೆ ಈ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರೀನಿವಾಸ್ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಕೇಳುಗರೇ, ಗಮನಿಸಿ, ನಾಳೆ ಬೆಳಗ್ಗೆ 9:45 ಗಂಟೆಗೆ ರಸಪ್ರಶ್ನೆಗಳನ್ನು ಆಧರಿಸಿದ ಸಂಯೋಜಿತ ನೇರ ಫೋನಿನ ಕಾರ್ಯಕ್ರಮ ಮಕ್ಕಳಿಗಾಗಿ ಚಿಣ್ಣರಲೋಕ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಒಮ್ಮೆ ಬರೆದಿಟ್ಟುಕೊಳ್ಳಿ. 24628 ಮತ್ತೊಂದು 24528 ಎಸ್ಟಿಡಿ ಕ್ರಮಾಂಕ 08172. ಪ್ರೀತಿಯ ಸ್ನೇಹಿತರೆ, ಈಗ ನಮ್ಮ ಸ್ಟುಡಿಯೋದಲ್ಲಿ ಸಮಯವಾಗಿದೆ ಸರಿಯಾಗಿ 7:20:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಾಸನ, ಈಗ ಕೇಳಿ ಗೀತಗಾನ. ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಕೇಳಿಗರೆ, ಪ್ರತಿ ಗುರುವಾರ, ಭಾನುವಾರ ಮತ್ತು ಮಂಗಳವಾರ ನಿಮ್ಮ ಒಳಿತಿಗಾಗಿ ಜೀವನ ಧ್ವನಿ, ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಬೆಳಗ್ಗೆ 7:45 ಹಾಸನ ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಜೀವನ ಧ್ವನಿ ಕಾರ್ಯಕ್ರಮವು ಜೀವನದ ಚೈತನ್ಯಕ್ಕೆ ದಿಕ್ಸೂಚಿಯಾಗಿದೆ. ಪ್ರತಿಯೊಬ್ಬರ ಒಳಿತಿಗೆ ಈ ಕಾರ್ಯಕ್ರಮದಲ್ಲಿ ದಾರಿಗಳನ್ನ, ಮಾರ್ಗಗಳನ್ನ ಪರಿಚಯಿಸಲಾಗುತ್ತಿದೆ. ನಿಮ್ಮ ಆನಂದದಾಯಕವಾದ ಜೀವನಕ್ಕೆ ಹಾಸನ ಆಕಾಶವಾಣಿಯ ಕೊಡುಗೆ ಇದು. ನೀವು ಆಲಿಸಿ, ಇತರರಿಗೂ ತಿಳಿಸಿ. ಜೀವನ ಧ್ವನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿ ಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್, ಕೆಆರ್ ಪುರಂ, ಹಾಸನ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಬೆಳಿಗ್ಗೆ 5:55 ರಾತ್ರಿ 11:05 ಇರಲಿದೆ ಆಕಾಶವಾಣಿಯ ನಿರಂತರ ಪ್ರಸಾರ. ಸುದ್ದಿ, ಮಾಹಿತಿ, ಮನರಂಜನೆ, ಮಾರ್ಗದರ್ಶನದ ಕಾರ್ಯಕ್ರಮಗಳು ನಿತ್ಯವೂ ಮೂಡಿಬರುತ್ತಿವೆ. ಕೃಷಿ, ಆರೋಗ್ಯ, ಪರಿಸರ, ಕ್ರೀಡೆ, ಉದ್ಯೋಗ ಅವಕಾಶ, ಜ್ಞಾನಾರ್ಜನೆ, ಕಾನೂನು ಇತ್ಯಾದಿಗಳು ಅಲ್ಲದೆ ಹಿರಿಯರ ಅನುಭವಗಳು, ಮಕ್ಕಳ ಮೆದು ಮಾತುಗಳು, ಕೇಳುಗರೊಂದಿಗೆ ಸಂವಾದದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಯುವವಾಣಿ, ಮಹಿಳಾವಾಣಿ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಪರಿಚಯ, ಜ್ಞಾನಾರ್ಜನೆಯ ಜ್ಞಾನದೀವಿಗೆ, ಒಗಟು ಜಿಗುಟು, ಗಾದೆ ಗಮ್ಮತ್ತು, ಚಿತ್ರತರಂಗ, ಕೇಳ್ರಿ ಸಾಕು 2 ನಿಮಿಷ, ಜನಪದ ಐಸಿರಿ, ಕೃಷಿ ಸಿರಿ, ಮೆದುಳಿಗೆ ಕಸರತ್ತು, ಹಳಿಧ್ವನಿ, ಕೃಷಿ ತರಂಗ, ರೈತರಿಗೆ ಸಲಹೆ, ಹೈನು ಹೊನ್ನು, ಭಾವಸಿರಿ, ಗೀತಗಾನ, ಶಾಯಿ ಸಿರಿ, ಕಾಯಕ ಕಲ್ಯಾಣ, ಮಾರ್ಗದರ್ಶಿ, ಜ್ಞಾನ ಸಿರಿ, ನೆನಪು ನಿನಾದ, ಫುಲ್ವಾರಿ, ಪರಿಸರ ಸಂರಕ್ಷಣೆಯ ನಮ್ಮೆಲ್ಲರ ಹೊಣೆ, ಮಲೆನಾಡ ಐಸಿರಿ, ಕನ್ನಡ ಕಲಿ, ಹಾಸನ ಶಾಸನ, ಸೊಬಗಿನ ಶಾಲೆ, ರಾಷ್ಟ್ರ ನಮನ, ಜೀವ ಜಲ, ವಚನ ಸೌರಭ, ಜನಪದ ಜಗತ್ತು, ಚಿಣ್ಣರ ಲೋಕ, ಗಾಂಧಿ ಸ್ಮೃತಿ, ಆಹಾರ ಆರೋಗ್ಯ, ಪಾರಿಜಾತ, ಆಕಾಶದೀಪ, ಪ್ರಗತಿ ಪಥ, ಹೀಗೆ 10-20 ಸರಣಿ ರೂಪದ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಸರ್ವರಿಗೂ ಹಿತವಾಗುವ ಕಾರ್ಯಕ್ರಮಗಳ ಸಂಯೋಜನೆ ಇದು ಮಾಹಿತಿಯ ಕಣಜ, ಹಾಸನ ಆಕಾಶವಾಣಿ. ಹೇಳ್ತಾ ಇರಿ, ಇತರರಿಗೂ ಆಲಿಸಲು ಹೇಳ್ತಾ ಇರಿ, ಇದೆಲ್ಲ ನಿಮ್ಮ ಹಿತಕ್ಕಾಗಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಕೇಳುಗರೆ, ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಕೆಲವು ಜನಪದ ಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಸರಸ್ವತಿ ಬುದ್ಯಾ ಅವರು ಹಾಡಿರುವ ಒಂದು ಜನಪದ ಗೀತೆ. ದೇಶದವನೇ ಮುತ್ತಿನ ಕಂತೆಯವನೇ ಬೂದಿ ಮುಚ್ಚಿದ ಕೆಂಡ ಭೂಲೋಕ ಗಂಡ ಈ ನಿನ್ನ ಶಿವಕಳೆಯು ಅರಳಲಪ್ಪ ನನ್ನ ಮೂಡದ ಮಲೆಯ ಮಾದೇವಾ ಆಲುಮಲೆ ಜೇನುಮಲೆ ಗುಂಜಿಮಲೆ ಗುಲಗಂಜಿಮಲೆ ಕಡಗಮಲೆ ಕಮ್ಮದ ಮಲೆ ವಿಭೂತಿ ಮಾದಯ್ಯ ರೂಢಿಯಲ್ಲಿ ರೂಢಿ ಲಿಂಗಯ್ಯ ಲಿಂಗಬಾಲಾಜು ಲಿಂಗಯ್ಯ ಲಿಂಗಬಾಲಾಜು ಲಿಂಗಬಾ ಗಿರಿಯಲ್ಲಿ ಮಾದೇವ ಲಿಂಗಬಾ ರುದ್ರದೇವ ಲಿಂಗ ಬಾ ಸತ್ಯವಂತ ಶರಣ ಲಿಂಗ ಬಾ ಕೇಳು ಮಲೆಯ ಕೇಳು ಗಣ್ಣ ಬಾ ಮೂಡಲ ಮಲೆಯ ಮಾದೇವ ಬಾ ತರಗುರು ಶರಣರ ಪಡೆದವನೇ ಉತ್ತರ ದೇಶದ ಅಯ್ಯಾವ ಕೋರಣ್ಯ ನೀಡಮ್ಮ ಕೊಡುಗಲ್ಲಪ್ಪನಿಗೆ ಕೋರಣ್ಯ ನೀಡಮ್ಮ ಕೊಡುಗಲ್ಲಪ್ಪನಿಗೆ ಕೋಲು ಮಂಡೆ ಜಂಗಮರು ಕೋರಣ್ಯಕ್ಕೆ ದಯ ಗದ್ದಿಗೆ ಸಿಂಗಾರವಾಗಿ ಸ್ವಾಮಿಗೆ ಸಿಂಗಾರವಾಗಿ ಹೆಬ್ಬುಲಿ ಸಿಂಗಾರ ಮಾದಯ್ಯಗೆ ಗದ್ದಿಗೆ ಮೇಗಳ ಮುದ್ದು ಮಾದಯ್ಯಗೆ ಹೆಬ್ಬುಲಿ ಸಿಂಗಾರವೋ ಕೊಂಗರೆ ಕೊಟ್ಟ ಸೇದಿಯ ಮೇಲೆ ಸಿಂಗಾರವಾದರು ಮಾದೇವ ಬಂಗಾರ ಬೆಳ್ಳಿ ಬರಗಾನ ಮೇಲೆ ಬೀದಿಲಿ ಮೆರೆದವ್ರೆ ಮಾದೇವ ಅಡವಿಲಿ ನೆಲಗೊಂಡ ಹರಿಯದ ಮಕ್ಕಳಿಗೆ ಒಲಿದವ್ರೆ ಬೆಟ್ಟದ ಮಾದೇವ ಬಾರಿಯ ಬರಗವ ನೆಲವರೆ ದೂರದ ಪರಸೆಯ ನೆಲವರೆ ಕೂರುತ ಮಾಡಿ ನಿಂತವರೆ ಗಂಡು ಮಕ್ಕಳಿಗೆ ಒಲಿದವರೆ ಗಂಡುಲಿಯ ಮೇಲೆ ಮೆರೆದವರೆ ಮರೆದವರ ಮನೆಯ ಮುರಿದವರೆ ಕುಂಡುಗಾರಿ ಮಹಾದೇವರಿಗೆ ಮಜಣದ ಸರಿ ಹೊತ್ತಾದೋ ಕೋರಣ್ಯ ನೀಡಮ್ಮ ಕೊಡುಗಲ್ಲಪ್ಪನಿಗೆ ಕೋರಣ್ಯ ನೀಡಮ್ಮ ಕೊಡುಗಲ್ಲಪ್ಪನಿಗೆ ಕೋರಣ್ಯ ನೀಡಮ್ಮ ಕೊಡುಗಲ್ಲಪ್ಪನಿಗೆ ಕೋರಣ್ಯ